ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಮಾವಿನ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ. ಈ ಕುರಿತು ಕೆಳದೇಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಬಿಕೆ ಶಿವಣ್ಣ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಬಿಕೆ ಶಿವಣ್ಣ ಅವರು, ಪ್ರಾಧ್ಯಾಪಕರು, ಕೃಷಿ ಕೀಟಶಾಸ್ತ್ರ ವಿಭಾಗ, ಕೆಳದಿಶಿ ಉಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ, ಇಲ್ಲಿನ ತಜ್ಞರು ನಮ್ಮ ಜೊತೆಗಿದ್ದಾರೆ. ಈಗ ಏನಂತಂದ್ರೆ, ಸದ್ಯದ ಬಂದು ಸ್ಥಿತಿಯಲ್ಲಿ ಮಾವು ಚಿಗುರ್ತಾ ಇದೆ, ಮಾವಿನ ಒಂದು ಹೂ ಬಿಡ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಈ ಮಾವಿನ ಹೂವಿನ ಒಂದು ಪರಿಮಳದ ಜೊತೆಗೆ ಇದರ ಒಂದು ಆಹ್ಲಾದಕರ ಒಂದು ಸೌಂದರ್ಯ ಕೂಡ ನಾವು ಕಾಣಬಹುದು. ಈ ನಿಟ್ಟಿನಲ್ಲಿ ಇದರ ಒಂದು ಅಂದ್ರೆ ಈ ಬೆಳೆಗೆ ಬಾಧಿಸ್ತಕ್ಕಂತ ಒಂದು ಕೀಟಗಳ ಬಗ್ಗೆ, ರೋಗಗಳ ಬಗ್ಗೆ ಕೂಡ ಇವರು ಸ್ವಲ್ಪ ಮಾಹಿತಿಯನ್ನು ಮಾಡ್ಕೊಳ್ಳಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಈಗ ಮಾವಿನ ಒಂದು ಫಸಲಿನ ಬಗ್ಗೆ ಬಂದ್ರೆ, ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ಇದರ ಒಂದು ಸ್ಥಿತಿ ವಸ್ತುತಿಥಿ ಯಾವ ರೀತಿಯಿಂದ ಇದೆ ಅಂತ ಸ್ವಲ್ಪ ಪರಿಚಯದೊಂದಿಗೆ. ಈ ಮಾವಿನ ಹಣ್ಣು ಏನು ನಾವು ಎಲ್ಲರೂ ತಿಂತದೀವೋ, ದೇಶ ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಹೆಚ್ಚಿನ ಬೇಡಿಕೆ ನಮ್ಮ ದೇಶದಲ್ಲೇ ಅಲ್ಲ, ಹೊರದೇಶಗಳು ಸಹ ಬೇಡಿಕೆ ಇರೋದ್ರಿಂದ ಇದನ್ನ ನಮ್ಮ ಹಣ್ಣಿನ ರಾಜ ಅಂತ ಕರಿತೀವಿ. ಅದರಲ್ಲೂ ಕರ್ನಾಟಕದಲ್ಲಿ ಧಾರವಾಡ, ಶಿವಮೊಗ್ಗ, ಬೆಂಗಳೂರಿನಲ್ಲಿ ಇದನ್ನು ಕೋಲಾರ ಜಿಲ್ಲೆಗಳಲ್ಲಿ ಯಥೇಚ್ಛವಾಗಿ ಬೆಳೀತಿದ್ದೀವಿ. ಇದು ಉಷ್ಣವಲಯದ ಬೆಳೆಯಾಗಿದ್ದು, ಈ ಬೆಳೆಯನ್ನು ಉಷ್ಣವಲಯದಲ್ಲಿ ಬೆಳೆಯುವುದರಿಂದ ಹಾಗೂ ಕೆಂಪು ಮಣ್ಣಿನಲ್ಲಿ ಬೆಳೆಯುವುದರಿಂದ ಇದಕ್ಕೆ ಕೀಟಗಳ ಬಾಧೆ ಮತ್ತು ರೋಗಗಳ ಬಾಧೆ ಕಡಿಮೆಯಾಗಿರುತ್ತದೆ. ಇದಲ್ಲದೆ ಇವುಗಳ ಎಷ್ಟೇ ಉತ್ಕೃಷ್ಟವಾಗಿ ನಾವು ಪೋಷಕಾಂಶಗಳನ್ನು ಕೊಟ್ಟು ಬೆಳೆದರೂ ಸಹ ಕೀಟ ರೋಗಗಳ ಬಾಧೆಯಿಂದ ಇವುಗಳು ಮುಕ್ತಿಯಾಗುವುದಿಲ್ಲ. ಈಗ ಡಿಸೆಂಬರ್ ಮತ್ತು ನವೆಂಬರ್ ತಿಂಗಳಾಗಿರುವುದರಿಂದ ಮಾವು ಎಲ್ಲ ಕಡೆ ಸಹ ಹೂ ಬಿಡುತ್ತದೆ ಮತ್ತು ತದನಂತರ ಸಣ್ಣ ಕಾಯಿಗಳಿಂದ ಹಣ್ಣಿಗೆ ಬರುವಷ್ಟಿಗೆ ಸುಮಾರು 4 ತಿಂಗಳು ಸಮಯ ಬೇಕಾಗುತ್ತದೆ. ಈ ಮಾವಿನ ಬೆಳೆಯಲ್ಲಿ ರೈತರು ಉದಾಸೀನ ಮಾಡದಂತೆ ಕೀಟ ನಿರ್ವಹಣೆಯನ್ನು ಮಾಡಿದರೆ ಮಾತ್ರ ಉತ್ತಮ ಗುಣಮಟ್ಟದ ಹಣ್ಣುಗಳು ಅವರಿಗೆ ದೊರೆತು ಮತ್ತೆ ಅವುಗಳನ್ನು ವಿದೇಶಕ್ಕೂ ಸಹ ರಫ್ತು ಮಾಡಬಹುದು. ಡಾಕ್ಟರ್, ಈಗ ಪ್ರಮುಖವಾಗಿ ನಾವು ಈ ಮಾವಿನ ಬೆಳೆಯಲ್ಲಿ ಕೀಟಗಳಿಗೆ ಬಂದ್ರೆ ಯಾವೆಲ್ಲ ಒಂದು ಕೀಟಗಳು ಬಾಧಿಸ್ತವೆ ಅಂತ ಹೇಳ್ತೀರಾ? ಪ್ರಮುಖವಾಗಿ ಮಾವಿನ ಬೆಳೆಗೆ ಬರುವ ಕೀಟಗಳನ್ನು ನಾವು ವಿಂಗಡಣೆ ಮಾಡಿದ್ರೆ 2 ತರ ವಿಂಗಡಣೆ ಮಾಡಬಹುದು. ಒಂದು ರಸ ಇರುವ ಕೀಟಗಳನ್ನು, ಮತ್ತೆ ಹಣ್ಣನ್ನು ಅಥವಾ ಬೇರೋ ಕಾಂಡ ಇವುಗಳನ್ನು ಕಚ್ಚಿ ಅಥವಾ ಕೊರೆದು ತಿಂತಕ್ಕಂತ ಹುಳುಗಳು ಕೀಟಗಳು ಅಂತ ಹೇಳಬಹುದು. ಮೊದಲನೇದಾಗಿ ನಾನು ಏನ್ ಹೇಳಿದ್ರೆ ರಸ ಇರುವ ಕೀಟಗಳಂತ ಏನ್ ಹೇಳಿದ್ವ, ರಸ ಇರುವ ಕೀಟಗಳಲ್ಲಿ ಅತಿ ಮುಖ್ಯವಾದ ಕೀಟಗಳಂದ್ರೆ ಜಿಗಿಹುಳು, ಹಿಟ್ಟು ತಿಗಣೆ, ಎಲೆಗಂಟು ಮಾಸಕ ಅಥವಾ ಗಾಲ್ ಮಿಡ್ಜ್ ಅಂತ ಕರಿತೀವಿ. ಮತ್ತೆ ಇವು ಕೀಟಗಳ ಗುಂಪಿಗೆ ಸೇರಿದ್ರೆ ಅನ್ಯ ಜಾತಿಗೆ ಸೇರಿದ ನುಸಿ ಅಥವಾ ಮೈಟ್ ಅಂತ ಕರಿತಕ್ಕಂತ ಇದು ಒಂದು ಉಪಟಳವು ಹೆಚ್ಚಾಗಿರುತ್ತದೆ. ಅದೇ ರೀತಿ ಹಣ್ಣಿನ ಮೇಲೆ ಹಾಗೂ ಕಾಂಡ ಮತ್ತು ಎಲೆಗಳನ್ನು ರೆಂಬೆಗಳನ್ನು ಕಚ್ಚಿ ತಿನ್ನುವ ಕೀಟಗಳಂದ್ರೆ ಹಣ್ಣಿನ ನೊಣ, ಓಟೆ ಕೊರಕ, ರೆಂಬೆ ಕುಡಿ ಕೊರಕ, ಕಾಂಡ ಕೊರಕ, ಕೆಂಜಿಗ ಹಾಗೂ ಎಲೆ ತಿನ್ನುವ ಹುಳುಗಳು ಅತಿ ಮುಖ್ಯವಾದ ಕೀಟಗಳಾಗಿರುತ್ತವೆ. ನಾವು ಈಗ ಈ ಮಾವಿಗೆ ಬರ್ತಕ್ಕಂತ ಕೀಟಗಳು ಒಂದೊಂದಾಗಿ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಂದ್ರೆ, ಮೊದಲನೇದಾಗಿ ರಸ ಹೀರುವ ಕೀಟಗಳು. ರಸ ಹೀರುವ ಕೀಟಗಳಂತ ನಾವು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ತಮಗೆ. ಅದರಲ್ಲಿ ಜಿಗಿಹುಳು, ಜಿಗಿಹುಳು ಸಾಮಾನ್ಯವಾಗಿ ಡಿಸೆಂಬರ್ ಮತ್ತು ಜಾನುವರಿ ತಿಂಗಳಲ್ಲಿ ಯಥೇಚ್ಛವಾಗಿ ಎಲೆಗಳ ಮೇಲೆ ಕುಳಿತು ಹೂ ಬಿಡುವ ಸಮಯದಲ್ಲಿ ಅಪ್ಸರೆ ಮತ್ತು ಪ್ರಾಯದ ಹುಳುಗಳು ಹೂವಿಗೆ ಮುಂಚೆ ಹಾಗೂ ಕಾಯಿ ಕಟ್ಟುವ ಸಮಯದಲ್ಲಿ ಅವುಗಳ ಮೇಲೆ ರಸ ಹೀರುವುದರಿಂದ ಅವುಗಳು ಬಲಹೀನವಾಗಿ ಹೂವು ಮತ್ತು ಕಾಯಿಗಳು ಉದುರುವುದಲ್ಲದೆ ಬೆಳವಣಿಗೆ ಸಹ ಕುಂಠಿತವಾಗುತ್ತದೆ. ಈ ಹುಳುಗಳು ಸ್ರವಿಸುವ ಸಕ್ಕರೆಯಂತ ಅಂಟು ದ್ರವ ಪದಾರ್ಥ ಏನಿದೆಯೋ ಅದು ಗೊಂಚಲಿನಲ್ಲಿ ಕೂಡಿಕೊಂಡು ಕಪ್ಪು ಬೂಸ್ಟ್ ಬೆಳವಣಿಗೆ ಕಾರಣವಾಗುತ್ತದೆ. ಈ ರೀತಿ ಕಪ್ಪು ಬೂಸ್ಟ್ ಬೆಳವಣಿಗೆ ಆದಾಗ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಏನಾಗದ ಇದಕ್ಕೆ ತೊಂದರೆಯುಂಟಾಗಿ ಕಾಯಿಗಳು ಕಟ್ಟುವುದಿಲ್ಲ. ಈ ಕೀಟದ ನಿರ್ವಹಣೆಗೆ ಹೂ ಬಿಡುವುದಕ್ಕೆ ಮುಂಚೆ ಹಾಗೂ ಕಾಯಿ ಕಟ್ಟಿದ ಕೂಡಲೇ 4 ಗ್ರಾಂ ಕಾರ್ಬಾರಿಲ್ 50 WP ಅಥವಾ ಇಮಿಡಾಕ್ಲೋಪಿಡ್ 17.8 SL ಅನ್ನು ಇಲ್ಲವೇ 0.25 ಗ್ರಾಂ ಥಯೋಮೆಥಾಕ್ಸಮ್ 25% ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಹೂಗೊಂಚಲು ತೊಯ್ಯುವಂತೆ ಸಿಂಪರಣೆ ಮಾಡಿದರೆ ಇದರಿಂದ ವಿಮುಕ್ತವಾಗಿ ನಾವು ಮುಂದಿನ ಹಣ್ಣಿನ ಬೆಳವಣಿಗೆಯನ್ನು ಕಾಣಬಹುದು. ಅದೇ ರೀತಿ ಇನ್ನೊಂದು ಪ್ರಮುಖ ರಸ ಇರುವ ಕೀಟ ಅಂತಂದ್ರೆ ಹಿಟ್ಟು ತಿಗಣೆ. ಮೈ ಮೇಲೆ ಬೂಸ್ಟ್ ಅಥವಾ ಹಿಟ್ಟಿನಂತೆ ಇರುವ ಪುಡಿಯನ್ನು ನಾವು ಇದರ ಮೇಲೆ ಕಾಣುತ್ತೇವೆ. ಇದು ಸಹ ಜಿಗಿ ಉಳದಂತೆ ಸಹ ಹೂವು ಸಣ್ಣ ಕಾಯಿಗಳ ಮೇಲೆ ರಸ ಹೀರೋದ್ರಿಂದ ಶಕ್ತಿ ಕುಂದಿ ಆ ರಸ ಹೀರಿದ ಭಾಗ ಸುಟ್ಟಂತಾಗಿ ಕೆಳಗಡೆ ಸಣ್ಣ ಕಾಯಿಗಳು ಮತ್ತು ಹೂಗಳು ಕೆಳಗಡೆ ಬೀಳುತ್ತವೆ. ಬೂಸ್ಟ್ ಹೆಚ್ಚಿಗೆ ಬೆಳವಣಿಗೆಯಾದಾಗ ಕೊನೆಗಳು ಅಥವಾ ಹೂಗೊಂಚಲುಗಳು ಒಣಗುವುದಲ್ಲದೆ ಅವುಗಳು ಮುರುಟಿದಂತಾಗುತ್ತವೆ. ಈ ಹಿಟ್ಟು ತಿಗಣೆಯನ್ನ ನಾವು ನಿರ್ವಹಣೆ ಮಾಡಬೇಕಾದರೆ ಇಮಿಡಾಕ್ಲೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ 0.2 ml ಅಂತೆ ಅಥವಾ ಫಾಸ್ಫಾಮಿಡನ್ 40 EC ಪ್ರತಿ ಲೀಟರ್ ನೀರಿಗೆ 0.5 ml ಬೆರೆಸಿ ಸಿಂಪರಣೆ ಮಾಡಬೇಕು. ಇದಲ್ಲದೆ ಬೇವಿನ ಬೀಜದ ಕೀಟನಾಶಕವನ್ನು ಸಹ ಬರೆದು 5% ಬೇವಿನ ಬೀಜದ ಕಷಾಯವನ್ನು ಸಹ ಇದರ ಮೇಲೆ ನಾವು ಸಿಂಪರಣೆ ಮಾಡುವುದರಿಂದ ಕೇವಲ ಹಿಟ್ಟು ತಿಗಣೆಯಲ್ಲ ಈ ಹಣ್ಣಿನ ಮೇಲೆ ಬರುವ ಜಿಗಿಗಳು ಸಹ ನಿರ್ವಹಣೆ ಆಗುತ್ತದೆ. ಈ ಎರಡೂ ಕೀಟಗಳು ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಅಂದ್ರೆ ಹೂ ಬಿಡುವ ಸಮಯದಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡುಬಂದು ಅದೇ ಸಮಯದಲ್ಲಿ ಬೂದಿ ರೋಗಕ್ಕೂ ಸಹ ತುತ್ತಾಗುತ್ತವೆ. ಇದಲ್ಲದೆ ಇನ್ನು ಕೆಲವು ಸಣ್ಣ ಪ್ರಮಾಣದಲ್ಲಿ ಕಾಯಿ ಬಲಿಯುವ ಸಮಯದಲ್ಲಿ ಕಜ್ಜಿ ಕೀಟ ಹಾಗೂ ಹೇನುಗಳು ಸಹ ಮುಂದಿನ ದಿನಗಳಲ್ಲಿ ಇವುಗಳಿಗೆ ಬಾಧೆಯನ್ನು ಕೊಡುತ್ತವೆ. ಈ ಎರಡು ಪ್ರಮುಖ ಕೀಟಗಳ ಜೊತೆಗೆ ನಾವು ಎಲೆ ಗಂಟು ಮಸುಕ ಅಥವಾ ಗಾಲ್ಮಿಡ್ಜ್ ಎನ್ನುವ ಮತ್ತೊಂದು ಕೀಟವನ್ನು ಸಹ ನಾವು ನೋಡಬಹುದು. ಚಿಗುರು ಅಥವಾ ಹೂ ಬಿಡುವ ಸಮಯದಲ್ಲಿ ಇದು ಪ್ರಮುಖವಾಗಿ ಕಾಣಬರುತ್ತದೆ. ಎಲೆಗಳ ಮೇಲೆ ನರೂಲಿಯಂತೆ ಅಂದ್ರೆ ಸಣ್ಣ ಗುಳ್ಳೆಗಳು ಆಕಾರ ಅಥವಾ ಗಂಟುಗಳ ಮೇಲೆ ಎಲೆಗಳ ಮೇಲೆ ಸುಮಾರು ಗಂಟುಗಳು ಬರುತ್ತವೆ. ಈ ರೀತಿ ಗಂಟುಗಳು ಆಗುವುದರಿಂದ ಸೂರ್ಯ ರಶ್ಮಿಯನ್ನು ಹೀರಿಕೊಳ್ಳುವಿಕೆ ಎಲೆಗಳಿಗೆ ಕಡಿಮೆಯಾಗಿ ಶಕ್ತಿಹೀನವಾಗಿ ಕಾಯಿಗಳು ಉದುರಲು ಪ್ರಾರಂಭವಾಗುತ್ತವೆ. ಅಂದ್ರೆ ಸೂರ್ಯರಶ್ಮಿ ಹೀರಿಕೊಳ್ಳುವಿಕೆ ಅಂದ್ರೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಅಥವಾ ಫೋಟೋಸಿಂಥೆಸಿಸ್ ಅಂತ ನಾವು ಕರಿತೀವಿ. ಈ ರೀತಿ ಆಗುವುದರಿಂದ ಮಾವಿನ ಇಳುವರಿ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಇದರ ನಿಯಂತ್ರಣಕ್ಕೆ ಯಾವುದಾದ್ರೊಂದು ಅಂತರ್ವ್ಯಾಪಿ ಕೀಟನಾಶಕ ನಾವು ಅದರ ಮೇಲೆ ಸಿಂಪರಣೆ ಮಾಡಿದರೆ ಈ ಕೀಟವನ್ನು ನಿಯಂತ್ರಣ ಮಾಡ ಎರೆಗಂಟು ಮಸಕ ಅಥವಾ ಗಾಲ್ಮಿಡ್ ಕೀಟವನ್ನು ನಿಯಂತ್ರಣ ಮಾಡುದು. ಅಂತರ್ವ್ಯಾಪಿ ಕೀಟನಾಶಕಗಳಲ್ಲಿ ಮುಖ್ಯವಾದವುಗಳು ಬಳಸತಕ್ಕಂಥವಂತಂದ್ರೆ ರೋಗರ್ ಅಂತ ಕರಿತೀವಿ. ಈ ರೋಗರ್ನ ನಾವು ಇನ್ನೊಂದು ಹೆಸರಲ್ಲಿ ಡೈಮಿಥೋಯೇಟ್ 30 EC ಅಂತೀವಿ. ಇದನ್ನು ಪ್ರತಿ ಲೀಟರ್ ನೀರಿಗೆ 1.73 ml ಅಂತೆ ಬೆರೆಸಿ ಅವುಗಳ ಮೇಲೆ ಸಿಂಪರಣೆ ಮಾಡಿದರೆ ಈ ಕೀಟವನ್ನು ನಿಯಂತ್ರಣ ಮಾಡಬಹುದು. ಇವು ಕೀಟದ ಗುಂಪಿಗೆ ಸೇರಿದ ರಸ ಇರುವ ಕೀಟಗಳಾದ್ರೆ ಅನ್ಯ ಜಾತಿಗೆ ಸೇರಿದ ಕೀಟ ಅಂತಂದ್ರೆ ಮೈಟ್. ಇದನ್ನು ಕನ್ನಡದಲ್ಲಿ ನಾವು ನುಸಿ ಅಂತ ಕರಿತೀವಿ. ಎಲ್ಲ ಬಾಧೆಗಳಿಂದ ನುಸಿಗಳ ಬಾಧೆ ಇವತ್ತಿನ ದಿನದಲ್ಲಿ ಹೆಚ್ಚು ಹೆಚ್ಚಾಗಿ ಕಾಣುತ್ತದೆ. ಕಾರಣ ಏನಪ್ಪಾ ಅಂದ್ರೆ ಬೇಸಿಗೆಯ ಸಮಯದಲ್ಲಿ ಇವುಗಳ ವಂಶಾವೃದ್ಧಿ ಹೆಚ್ಚಾಗುತ್ತದೆ ಮತ್ತು ಇವುಗಳ ಅಪ್ಸರೆ ಮತ್ತು ಪ್ರಾಯದ ಎರಡೂ ನುಸಿ ಕೀಟಗಳು ಎಲೆ ಮತ್ತು ಹಣ್ಣಿನ ಮೇಲೆ ರಸಗಳನ್ನು ಹೀರುವುದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಲು ಮತ್ತು ಹಣ್ಣುಗಳು ಒಣಗಲು ಪ್ರಾರಂಭ ಮಾಡುತ್ತವೆ. ಎಲೆಗಳ ಮೇಲೆ ಹಳದಿ ಚುಕ್ಕೆಗಳಾಗಿ ವಿರೂಪಗೊಂಡು ಮೊಗ್ಗುಗಳು ಗೊಂಚಲುಗಳಂತೆ ಕಾಣುತ್ತವೆ. ಇದರಿಂದ ಹಣ್ಣಿನ ಗುಣಮಟ್ಟ ಕಡಿಮೆಯಾಗುವುದಲ್ಲದೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವುದಿಲ್ಲ. ಇಂತಹ ನುಸಿ ಪೀಡೆಯನ್ನು ನಾವು ವಿಭಿನ್ನವಾಗಿ ನಿಯಂತ್ರಣ ಮಾಡಬೇಕೆಂದ್ರೆ ಡೈಮಿಥೋಯೇಟ್ 30 EC ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1.73 ml ಇಲ್ಲವೇ 1% ಬೇವಿನ ಎಣ್ಣೆಯನ್ನು ಸಿಂಪರಣೆ ಮಾಡಬೇಕು. ಕೆಲವೊಂದು ಸಲ ಈ ನುಸಿ ಪೀಡೆಯನ್ನು ನಾವು ಡಿಟರ್ಜೆಂಟ್ ಸೋಪಿನ ತಿಳಿ ದ್ರಾವಣದಿಂದಲೂ ಸಹ ಸಿಂಪರಣೆ ಮಾಡಿ ಇದನ್ನು ಹತೋಟಿಗೆ ತರಬಹುದು. ಇಷ್ಟು ರಸ ಇರುವ ಕೀಟಗಳಾದರೆ ಇನ್ನು ರಸ ಇರುವ ಕೀಟಗಳ ನಂತರ ಮಾವಿನಲ್ಲಿ ಕಂಡು ಬರುವ ಕೀಟಗಳಂತಂದ್ರೆ ಕಚ್ಚಿ ತಿನ್ನುವ ಅಥವಾ ಕಾಯಿ ಕೊರಕ ಎಲೆ ತಿನ್ನುವ ಕಾಂಡ ಬೇರುಗಳನ್ನು ತಿಳುವ ತೊಗಟೆ ಮೇಲೆ ತಿಂತಕ್ಕಂತ ಕೀಟಗಳಂದ್ರೆ ಮೊದಲನೇದಾಗಿ ಬರೋದು ಹಣ್ಣಿನ ನೊಣ. ಹಣ್ಣಿನ ಮೇಲೆ ಬರ್ತಕ್ಕಂತ ಈ ಕಂದು ಬಣ್ಣದ ಪ್ರೌಢ ನೊಣವು ಹಣ್ಣಿನ ಮೇಲೆ ಮೊಟ್ಟೆ ಇಡುತ್ತದೆ. ಮೊಟ್ಟೆ ಇಟ್ಟ ನಂತರ ಕೆಲವೇ ದಿನಗಳಲ್ಲಿ ಮೊಟ್ಟೆಯಿಂದ ಹೊರಬಂದ ಮರಿಗಳು ಹಣ್ಣಿನ ಒಳಗಡೆ ಹೋಗಿ ಹಣ್ಣಿನ ತಿರುಳನ್ನು ತಿನ್ನುತ್ತವೆ. ನಂತರದ ದಿನದಲ್ಲಿ ಹಣ್ಣಿನ ಮೇಲೆ ಕಪ್ಪು ಚುಕ್ಕಿಗಳಾಗುತ್ತವೆ. ಇದರಿಂದ ಹಣ್ಣಿನ ಗುಣಮಟ್ಟ ಕಡಿಮೆಯಾಗಿ ಕ್ರಮೇಣ ಹಣ್ಣು ಕೊಳೆತು ಕೆಳಗೆ ಬೀಳುತ್ತದೆ. ಅಂದ್ರೆ ಹುಳದ ಜೊತೆಗೆ ಇದು ಕೊಳೆತು ಕೆಳಗೆ ಬೀಳುತ್ತದೆ. ಈ ಹಣ್ಣಿನ ನೊಣವನ್ನು ನಿಯಂತ್ರಣ ಮಾಡಬೇಕಾದ್ರೆ ಮೋಹಕ ಬಲೆಗಳನ್ನು ನಾವು ಉಪಯೋಗಿಸಬೇಕು. ಮೋಹಕ ಬಲೆಯಲ್ಲಿ ಉಪಯೋಗಿಸಬೇಕಾದ್ರೆ ಇದಕ್ಕೆ ಬೇಕಾದ ಅವಶ್ಯಕತವಾದ ಕೀಟನಾಶಕಗಳೆಂದರೆ 1 ml ಮೀಥೇಲ್ ಯೂಜಿನಾಲ್ ಅನ್ನು ಅದೇ ಪ್ರಮಾಣ ಅಂದ್ರೆ 1 ml ಜೊತೆಗೆ 1 ml ಮೆಲಾಥಿಯನ್ 50 EC ಅನ್ನು ಬೆರೆಸಿ ದ್ರಾವಣವನ್ನು ತಯಾರು ಮಾಡಿಕೊಳ್ಳಬೇಕು. ಈ ರೀತಿ ತಯಾರು ಮಾಡಿದ ದ್ರಾವಣವನ್ನು 100 ಮಿಲಿಲೀಟರ್ ದ್ರಾವಣದಂತೆ ಪ್ರತಿ ಮೋಹಕ ಬಲೆಗೆ ನಾವು ಹಾಕಿ 1 ಹೆಕ್ಟೇರ್ನಲ್ಲಿ ಸುಮಾರು 10 ಮೋಹಕ ಬಲೆಗಳನ್ನು ಅಲ್ಲಲ್ಲಿ ಅಳವಡಿಸಿದರೆ ನೊಣಗಳು ಆಕರ್ಷಣೆಗೊಂಡು ಇದರಲ್ಲಿ ಸಾಯುತ್ತವೆ. ಈ ರೀತಿ ಮಾಡುವುದರಿಂದ ಮಾವು ಬೆಳೆಗಾರರಿಗೆ ಅಧಿಕ ಲಾಭವಾಗುತ್ತದೆ. ಈ ಮೋಹಕ ಬಲೆ ಒಂದು ವೇಳೆ ಲಭ್ಯವಿರದಿದ್ದಲ್ಲಿ ಕಾರ್ಬಾರಿಲ್ 50 WP ಎಂಬ ಕೀಟನಾಶಕವನ್ನು 4 ಗ್ರಾಂ ಪ್ರಮಾಣದಲ್ಲಿ ಜೊತೆಗೆ 10 ಗ್ರಾಂ ಬೆಲ್ಲದೊಂದಿಗೆ ಕರಗಿಸಿ ಹಣ್ಣು ಮಾಗುವ ಸಮಯದಲ್ಲಿ ನಾವು ಸಿಂಪರಣೆ ಮಾಡಿದರೆ ಹಣ್ಣಿನ ನೊಣವನ್ನು ನಿರ್ವಹಣೆ ಮಾಡಬಹುದು. ಅದೇ ರೀತಿ ಮತ್ತೊಂದು ಕಚ್ಚಿ ತಿನ್ನುವ ಕೀಟ ಅಥವಾ ಕೊರೆದು ತಿನ್ನುವ ಕೀಟ ಅಂದ್ರೆ ಓಟೆ ಕೊರಕ ಹುಳು ಅಂತ ನಾವು ಕರಿತೀವಿ. ಇದು ಓಟೆಯ ಮರಿ ಹುಳುಗಳು ಹಣ್ಣಿನಿಂದ ಒಳಗಿರುವ ಓಟೆಯ ತಿರುಳನ್ನು ತಿನ್ನುವುದರಿಂದ ಹಾಗೂ ಪ್ರೌಢ ಕೀಟ ಹಣ್ಣಿನಿಂದ ಹೊರಬರುವಾಗ ಹಾಕುವ ಇಕ್ಕಿಯಿಂದ ಇವುಗಳು ತಿರುಳಿನೊಂದಿಗೆ ಸೇರಿ ಹಣ್ಣು ಹಾಳಾಗುತ್ತದೆ. ಈ ಪ್ರಮಾಣದಲ್ಲಿ ಹಾಳಾಗುವ ಹಣ್ಣುಗಳನ್ನು ಸಂರಕ್ಷಿಸಬೇಕು ಅಥವಾ ನಾವು ರಕ್ಷಣೆ ಮಾಡಿಕೊಳ್ಳಬೇಕೆಂದರೆ ಅಸಿಪೇಟ್ 75% SPಯನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಂತೆ ಬೆರೆಸಿ ಮಾರ್ಚ್ ತಿಂಗಳ 2ನೇ ವಾರದಲ್ಲಿ ಸಿಂಪರಣೆ ಮಾಡಬೇಕು. ಒಂದು ಸಾರಿ ಸಿಂಪರಣೆ ಮಾಡಿದ ಮೇಲೆ ಮತ್ತೆ 3 ವಾರಗಳ ನಂತರ ಅದೇ ಸಿಂಪರಣೆಯನ್ನು ಮತ್ತೊಂದು ಸಲ ಸಿಂಪರಣೆ ಮಾಡುವುದರಿಂದ ಈ ಓಟೆ ಕೊರಕ ಹುಳುಗಳನ್ನು ನಾವು ಹತೋಟಿಗೆ ತರಬಹುದು. ಇನ್ನು ರೆಂಬೆ ಕುಡಿ ಕೊರಕ ಅಂತ ಹುಳುಗಳಿದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡದಿದ್ದರೂ ಮರಿ ಹುಳುಗಳು ರೆಂಬೆಗಳನ್ನು ಕೊರೆದು ತಿನ್ನುವುದರಿಂದ ಬೆಳೆಯುವ ಚಿಗುರುಗಳು ಕುಂಠಿತವಾಗಿ ಬೆಳವಣಿಗೆಯಾಗುವುದರೆ ಗೊಂಚಲ ನೋಟವಾಗಿ ಪರಿವರ್ತನೆಯಾಗುತ್ತವೆ. ಈ ಕೀಟ ನಿಯಂತ್ರಣಕ್ಕೆ ನಾವು ಕಾರ್ಬಾರಿಲ್ ಎಂಬ ಕೀಟನಾಶಕವನ್ನು 4 ಗ್ರಾಂನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಚಿಗುರು ಬಂದಾಗ 15 ದಿನಗಳಿಗೊಮ್ಮೆ ಸಿಂಪರಣೆ ಮಾಡಿದರೆ ಕೀಟವನ್ನು ಹತೋಟಿಗೆ ತರಬಹುದು. ಮತ್ತೊಂದು ಕೀಟ ಅಂದ್ರೆ ಇದು ಹೆಚ್ಚಿಗೆ ಮಾವಿಗೆ ಹಾನಿ ಮಾಡದಿದ್ದರೂ ಸಹ ತೋಟದಲ್ಲಿ ಕೆಲಸ ಮಾಡತಕ್ಕಂತ ಕಾರ್ಮಿಕರಿಗೆ ಹೆಚ್ಚಿನ ತೊಂದರೆ ಮಾಡುತ್ತದೆ. ಇದನ್ನು ಕೆಂಜಿಗ ಅಂತ ಕರಿತೀವಿ, ಕೆಲವೊಂದು ಕಡೆ ಕೆಂಪು ಇರುವೆ ಅಂತ ಕರಿತೀವಿ. ಈ ಕೆಂಜಿಗ ಹಸಿರು ಎಲೆಗಳನ್ನು ಒಟ್ಟುಗೂಡಿಸಿಕೊಂಡು ಇದು ರೇಷ್ಮೆ ನೂಲಿನಂತ ದಾರದಿಂದ ಗೂಡುಗಳನ್ನು ಕಟ್ಟಿಕೊಳ್ಳುತ್ತದೆ. ಈ ರೀತಿ ಕಟ್ಟಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಕೆಂಜಿಗ ಒಂದೇ ಗೂಡಿನಲ್ಲಿ ವಾಸವಾಗಿರುವುದರಿಂದ ಕಾರ್ಮಿಕರು ತೋಟದಲ್ಲಿ ಕೆಲಸ ಮಾಡುವಾಗ ಕಾರ್ಮಿಕರಿಗೆ ಕಚ್ಚುವುದರಿಂದ ಕೆಲಸದ ತೋಟಕ್ಕೆ ಬರುವುದಿಲ್ಲ. ಈ ರೀತಿ ಆಗುವುದರಿಂದ ಕೆಂಜಿಗದ ಗೂಡುಗಳು ನಾವು ನಾಶಪಡಿಸಬೇಕೆಂದರೆ ಮರದಲ್ಲಿರುವ ಕಟ್ಟಿದ ಗೂಡುಗಳನ್ನು ನಾವು ತೆಗೆದು ಸುಡಬೇಕು. ಅಲ್ಲದೆ ಪೊಜೊಲಿನ್ ಎಂಬ ಕೀಟನಾಶಕವನ್ನು 2 ಮಿಲಿಲೀಟರ್ನಂತೆ 1 ಲೀಟರ್ ನೀರಿಗೆ ಸೇರಿಸಿ ಮರದ ಗೂಡುಗಳು ಇರುವ ಜಾಗಕ್ಕೆ ಮತ್ತೆ ಇನ್ನಿತರ ಎಲೆಗಳ ಮೇಲೆ ಸಿಂಪರಣೆ ಮಾಡಿದರೆ ಕೆಂಜಿಗ ಪೀಚು ಉತ್ಪಾದನೆಯಾದಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಅಂಟಿನ ದ್ರಾವಣ ಅಂದ್ರೆ ಆ ರಂಧ್ರಗಳು ಏನಿರುತ್ತವೋ ಅಲ್ಲಿ ಅಂಟಿನ ದ್ರಾವಣ ಅಂದ್ರೆ ನೀರಿನ ರೂಪದಲ್ಲಿ ಹೊರಬರುತ್ತಾ ಇರುತ್ತದೆ. ರಂಧ್ರ ಇರುವ ಜಾಗದಲ್ಲಿ ಬರುವ ಅಂಟಿನ ದ್ರಾವಣವನ್ನು ನಾವು ಗಮನಿಸಿ ಇದೇ ಕಾಂಡ ಕೊರಕ ಎಂದು ತಿಳಿದು ಮತ್ತೆ ಇನ್ನೊಂದು ಮುಖ್ಯವಾದ ಸಿಂಪ್ಟಮ್ ಅಂತಂದ್ರೆ ರೆಂಬೆಗಳು ಸಹ ಬಾಡಿ ಸಾಯುತ್ತವೆ. ಕ್ರಮೇಣ ಕಾಲಕ್ರಮೇಣ ಮರದ ಕೊಂಬೆಗಳು ಸಾಯುವುದಲ್ಲದೆ ಮರ ಸಮೇತ ಕೆಳಗೆ ಉರುಳಿ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಈ ರೀತಿ ಇರುವುದರಿಂದ ನಾವು ಈ ಕಾಂಡ ಕೊರಕ ಕೀಟದ ಬಾಧೆಯನ್ನು ನಾವು ನಿರ್ವಹಿಸಬೇಕಾದರೆ ರಂಧ್ರಗಳಿರುವ ಜಾಗದಲ್ಲಿ ಕಾರ್ಬಾರಿಲ್ ಪುಡಿಯನ್ನು ಅಥವಾ ತಾರು ಇವೆರಡರಲ್ಲಿ ಯಾವುದಾದರೊಂದನ್ನು ಎಂಟಿಸಿ ಕಾರ್ಬಾರಿಲ್ ಪುಡಿಯನ್ನು ಅದರೊಳಗೆ ಸೇರಿಸಿ ಹಸಿ ಮಣ್ಣಿನಿಂದ ನಾವು ಮುಚ್ಚಬೇಕು. ಈ ರೀತಿ ಮಾಡೋದ್ರಿಂದ ಹುಳುಗಳು ಒಳಗೆ ಸಾಯುತ್ತವೆ. ಒಟ್ಟಾರೆ ಮಾವು ನಮಗೆ ಆಕರ್ಷಣೆ ಬೆಳೆ, ರುಚಿಕರ ಬೆಳೆ ಹಾಗೂ ರಫ್ತು ಮಾಡುವ ಬೆಳೆಯಾಗಿರುವುದರಿಂದ ಎಲ್ಲಾ ಕೀಟಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಾಗ್ಗೆ ಕಾಣಿಸಿಕೊಳ್ಳುವುದರಿಂದ ಎಲ್ಲ ತಳಿಗಳಲ್ಲೂ ಸಹ ಕಂಡು ಬರುತ್ತದೆ. ಹೀಗಾಗಿ ಸಮಗ್ರ ಕೀಟ ನಿರ್ವಹಣೆ ಮಾಡಬೇಕೆಂದ್ರೆ ಜಿಗಿ ಹುಳು ಆಗಲಿ, ಹೇನುಗಳಾಗಲಿ, ಇನ್ನಿತರ ಯಾವುದೇ ರಸ ಹೀರುವ ಕೀಟಗಳಾದರೆ ಅಂತಹ ಗಿಡಗಳಿಗೆ ನಾವು ಸೂಕ್ತ ಬೇಸಾಯ ಪದ್ಧತಿಯನ್ನು ಆಗಾಗ್ಗೆ ಮಾಡಬೇಕಾಗುತ್ತೆ. ಅಂದ್ರೆ ಮಾಗಿ ಉಳುಮೆ ಮಾಡಬೇಕಾಗುತ್ತೆ. ಗಿಡದಿಂದ ಗಿಡಕ್ಕೆ ಶಿಫಾರಸು ಮಾಡಿದ ಅಂತರದಲ್ಲಿ ನಾವು ಬೆಳೆಸಿದರೆ, ನಾಟಿ ಮಾಡಿದ್ದಲ್ಲಿ ಆಗಿದ್ದರೆ ಹುಳುಗಳ ಸಾಂದ್ರತೆ ಕಡಿಮೆಯಾಗುತ್ತದೆ. ಈ ರಸ ಹೀರುವ ಕೀಟಗಳಿಗೆ ನಾವು ಈಗಾಗಲೇ ಹೆಚ್ಚಿನದಾಗಿ ತಿಳಿಸಿದ್ದೀನಿ, ಕೀಟನಾಶಕಗಳು ಯಾವ ರೀತಿ ಬಳಸ್ಕೋಬೇಕು ಅಂತ ಹೇಳಿಬಿಟ್ಟು ಮತ್ತೊಮ್ಮೆ ಈ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಹಸಿಪೇಟ್ 75 SPಯನ್ನು ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಂತೆ ಅಥವಾ ಪೊಜೊಲಿನ್ ಎಂಬ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 1.5 ಗ್ರಾಂನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ಎರಡು ಕೀಟನಾಶಕಗಳಲ್ಲಿ ಯಾವುದಾದರೊಂದನ್ನು ಬೆಳೆಸಿಕೊಂಡು ಜೊತೆಗೆ ಬೇವಿನ ಎಣ್ಣೆಯನ್ನು 5 ಮಿಲಿಲೀಟರ್ನಂತೆ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೆಚ್ಚಿನ ಕಾಲ ಕೀಟಗಳ ಬಾಧೆ ತಪ್ಪುತ್ತದೆ. ಅಂತರ್ವ್ಯಾಪಿ ಕೀಟನಾಶಕ ಆದಾಗ ಡೈಮಿಥೋಯೇಟ್ 30 ಇಸಿಯನ್ನು ಸಹ 1.73 ಮಿಲಿಲೀಟರ್ನಂತೆ ಸಿಂಪರಣೆ ಮಾಡುವುದರಿಂದ ಗಾಲ್ಮಿರ್ಜ್ ಕೀಟನಾಶಕವನ್ನು ಸಹ ನಾವು ಹತೋಟಿಗೆ ತರಬಹುದು. ನುಸಿ ಅಥವಾ ಮೈಟ್ ಅಂತ ಏನು ಹೇಳಿದ್ವ ಅದನ್ನು ಹಿಂದೆ ತಿಳಿಸಿದ ಕೀಟನಾಶಕಗಳಲ್ಲಿ ವೆಟಬಲ್ ಸಲ್ಫರ್ ಎಂಬ ಕೀಟನಾಶಕವನ್ನು 2 ಗ್ರಾಂನಂತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ನುಸಿಯಲ್ಲದೆ ಕೀಟಗಳನ್ನು ಸಹ ನಾವು ಹತೋಟಿಗೆ ಮಾಡಬಹುದು. ಕೆಲವೊಂದು ಸಲ ಹಣ್ಣುಗಳು ಅಥವಾ ಹೂವುಗಳು, ಮಾಗಿದ ಹಣ್ಣುಗಳು, ಕೊಳೆತ ಹಣ್ಣುಗಳು ಓಟೆ ಕೊರಕದಿಂದ ಹಾನಿಗೀಡಾದಾಗ ಮಣ್ಣಿನಲ್ಲಿ ಬೀಳಿದ್ದು ಮಣ್ಣಿನಲ್ಲೇ ಕೋಶಾವಸ್ಥೆಗೆ ಹೋಗುತ್ತವೆ. ಅಂತಹ ಹಣ್ಣುಗಳನ್ನು ನಾವು ಆಯ್ದು ಹೊರತೆಗೆದು ಬೇರೆ ಕಡೆ ಸುಟ್ಟು ಹಾಕುವುದರಿಂದ ಮುಂದಿನ ವರ್ಷ ಈ ಕೀಟಗಳ ಹಾವಳಿ ಕಡಿಮೆಯಾಗುತ್ತೆ. ಹಾಗಾಗಿ ನಾವು ಹಾನಿಗೀಡಾದ ಮರಗಳ ರೆಂಬೆ ಕೊಂಬೆಗಳನ್ನು, ಅಂದರೆ ಕಾಂಡ ಕೊರಕದಿಂದ ಏನು ಹಾನಿಗೀಡಾಗಿರುತ್ತವೋ ಅಂತ ರೆಂಬೆ ಕೊಂಬೆಗಳನ್ನು ಕತ್ತರಿಸಿ ಹೊರತೆಗೆದು ಸುಟ್ಟು ಹಾಕಬೇಕು. ಇನ್ನು ಕೆಲವೊಂದು ತಳಿಗಳು, ಅಂದರೆ ಟಾಲರೆಂಟ್ ವೆರೈಟಿಗಳು, ಅಂದರೆ ನೀಲಂ ಮತ್ತು ಉಮಾಯುದ್ದೀನ್ ಇವು ಎರಡು ತಳಿಗಳು ಸ್ವಲ್ಪ ತಡವಾಗಿ ಮಾಗುವುದರಿಂದ ಇವುಗಳಿಗೆ ಓಟೆ ಕೊರಕದ ಬಾಧೆ ಸ್ವಲ್ಪ ಕಡಿಮೆ ಮಟ್ಟಿರುತ್ತದೆ. ಅಲ್ಲದೆ ಮರಕ್ಕೆ ಬರುವ ಅಥವಾ ಕಾಂಡ ಕೊರಕ ಹುಳು ಹೇಗೆ ಹೆಚ್ಚಿನ ಹಾನಿ ಮಾಡುತ್ತದೆ ಅಂತ ನಾನು ಹೇಳಿಕೊಟ್ಟಿದ್ದೀನೋ, ಆ ಕಾಂಡ ಕೊರಕದ ಮರದ ಬುಡದಿಂದ ಸುಮಾರು 3 ಅಡಿ ಎತ್ತರದಲ್ಲಿ ತೊಗಟೆಗಳನ್ನು ತೆಗೆದು ಕಾರ್ಬಾರಿಲ್ 50 WP ಎಂಬ ಕೀಟನಾಶಕವನ್ನು ಪ್ರತಿ ಮರಕ್ಕೆ 20 ಗ್ರಾಂನಂತೆ ನೀರಿನಲ್ಲಿ ಬೆರೆಸಿ ಕಾಂಡಕ್ಕೆ ಸವರುವುದನ್ನು. ಇದು ಯಾವ ರೀತಿ ಸವರಬೇಕಂದ್ರೆ 20 ಗ್ರಾಂ ಕಾರ್ಬಾರಿಲ್ ಕೀಟನಾಶಕವನ್ನು 1 ಲೀಟರ್ ನೀರಿಗೆ ಬೆರೆಸಿಕೊಂಡು ಬಿಟ್ಟು ಗೋಣಿ ಚೀಲದಿಂದ ಸುಮಾರು 3 ಅಡಿ ಎತ್ತರದ ನೆಲದಿಂದ 3 ಅಡಿ ಎತ್ತರದಕ್ಕೆ ಸವರೋದರಿಂದ ಕಾಂಡ ಕೊರಕದ ಬಾಧೆ ತಪ್ಪುತ್ತದೆ. ಮತ್ತೆ ರಂಧ್ರಗಳಿರುವ ಜಾಗಕ್ಕೆ ಕಾರ್ಬಾಪಿರನ್ 3G ಎಂಬ ಕೀಟನಾಶಕವನ್ನು ಪ್ರತಿ ರಂಧ್ರಕ್ಕೆ 5 ಗ್ರಾಮಿನಂತೆ ನಾವು ಒಳಗಡೆ ಹಾಕಿ ಹಸಿ ಮಣ್ಣಿನಿಂದ ಮುಚ್ಚಿದರೆ ಕೀಟ ಒಳಗಡೆ ಸತ್ತು ಹೋಗುತ್ತದೆ. ಇದಲ್ಲದೆ ಸೆಲ್ಫಾಸ್ ಮಾತ್ರೆಗಳು ಅಥವಾ ಅಲ್ಯೂಮಿನಿಯಂ ಫಾಸ್ಫೈಡ್ ಎಂಬ ಮಾತ್ರೆಗಳು ಸುಮಾರು 3 ಗ್ರಾಂನಷ್ಟು ತೂಕವಿರುವ ಮಾತ್ರೆಗಳನ್ನು ನಾವು ಈ ರಂಧ್ರಗಳಲ್ಲಿ ಹಾಕುವುದರಿಂದ ಆ ಕೀಟಗಳು ಒಳಗಡೆ ಸಾಯುತ್ತವೆ. ಈ ರೀತಿ ಮಾಡುವುದರಿಂದ ಬಹುತೇಕ ಕೀಟಗಳನ್ನು ನಾವು ಸಮಗ್ರ ಕೀಟದಿಂದ ನಿರ್ವಹಣೆ ಮಾಡಬಹುದು. ಹಾಗೆ ಇನ್ನು ಕೆಂಜಿಗ ಅಂತ ಹೇಳಿದಿವಲ್ಲ, ಈ ಕೀಟ ಕೇವಲ ಮಾವಲ್ಲ, ಮಾವಿನಲ್ಲಿ ಬೆಳೆಯುವ ಅಂತರ್ ಬೆಳೆಗಳಾದ ಮತ್ತೆ ಅಡಿಕೆ, ತೆಂಗು ಇನ್ನಿತರ ಬೆಳೆಗಳಲ್ಲೂ ಸಹ ಬರ್ತದೆ. ಇದಕ್ಕೆ ಮುಖ್ಯವಾಗಿ ನಾವು ಸಿಂಪರಣೆಗೆ ಹೋಗೋದಕ್ಕಿಂತ ಗೂಡುಗಳಿಗಿಂತ ನಾಶ ಮಾಡಬೇಕಂತಂದ್ರೆ ಕೈಯಿಂದ ಗೂಡುಗಳನ್ನು ಕಿತ್ತು ನಾಶ ಮಾಡಿ ಸುಟ್ಟಿ ಹಾಕುವುದು. ಇದರಿಂದ ಬಹುತೇಕ ಕೆಂಜಿಗಳು ಮತ್ತೆ ಗೂಡು ಕಟ್ಟುವುದಿಲ್ಲ. ಈ ರೀತಿ ಎಲ್ಲಾ ನಿರ್ವ ಸಮಗ್ರ ಕೀಟಗಳನ್ನು ಪ್ರತಿಯೊಂದು ಕೀಟಗಳನ್ನು ನಿರ್ವಹಣೆ ಮಾಡುವುದಲ್ಲದೆ ಸಮಗ್ರ ಪದ್ಧತಿಯ ಕೀಟ ನಿರ್ವಹಣೆಯನ್ನು ಮಾವಿನಲ್ಲಿ ಅಳವಡಿಸಿದರೆ ಕೀಟದ ಬಾಧೆ ಕಡಿಮೆಯಾಗಿ ಹಣ್ಣುಗಳ ಗುಣಮಟ್ಟ ಹೆಚ್ಚಾಗಿ ನಮಗೆ ಹೆಚ್ಚಿನ ಇಳುವರಿಯಾಗಿ ರೈತನಿಗೆ ಲಾಭದಾಯಕವಾಗುತ್ತದೆ. ಡಾಕ್ಟರ್, ಈಗ ನುಸಿ ರಸ ಹೀರುವ ಕೀಟಗಳು ಅಂತ ಹೇಳಿದ್ರಿ, ಆಮೇಲೆ ಕಚ್ಚಿ ತಿನ್ನುವ ಮತ್ತೆ ಕಾಂಡ ಕೊರಕ ಹುಳುಗಳು ಅಂತ ಹೇಳಿದ್ರಿ ಈ ಮಾವಿನಲ್ಲಿ ಪ್ರಮುಖವಾಗಿ. ಈಗ ಈ ಒಂದು ಕೀಟಗಳಲ್ಲಿ ಯಾವುದು ಜಾಸ್ತಿ ಹಾನಿ ಮಾಡುತ್ತೆ ಅಂತ ಅನ್ನೋದನ್ನ ಸ್ವಲ್ಪ ಹೇಳ್ಬೋದಾ? ರಸ ಹೀರುವ ಕೀಟಗಳಲ್ಲಿ ಯಥೇಚ್ಛವಾಗಿ ಹೆಚ್ಚು ಹಾವಳಿ ಮಾಡತಕ್ಕಂತಂದ್ರೆ ಪ್ರಪ್ರಥಮವಾಗಿ ಬರತಕ್ಕಂತ ಜಿಗಿ ಹುಳು ಅಂತ ಏನು ಕರಿತೀವೋ ಅದು. ಡಿಸೆಂಬರ್ನಿಂದ ಜನವರಿಗೆ ಹೂ ಬಿಡುವ ಸಮಯದಲ್ಲಿ ಇದರ ಬಾಧೆ ಯಥೇಚ್ಛವಾಗಿರುತ್ತೆ. ಎಲೆಗಳ ಮೇಲೆ ಇರುತ್ತೆ, ಹೂಗುಂಚಲ ಮೇಲೆ ಕಾಣುತ್ತೆ, ಮತ್ತೆ ಎಳೆಕಾಯಿಗಳ ಮೇಲೆ ಕಾಣುತ್ತೆ. ಇದರ ನಂತರ ಬರ್ತಕ್ಕಂತ ಕೀಟ ಅಂತಂದ್ರೆ ಹಿಟ್ಟುತ್ತಿದ್ದೇನೆ ರಸ ಹೀರ ಕೀಟದಲ್ಲಿ. ತದನಂತರ ಹಣ್ಣಿನ ಮೇಲೆ ಬರ್ತಕ್ಕಂತ ಕೀಟಗಳಂತಂದ್ರೆ ಹಣ್ಣಿನ ನೊಣ. ನಂತರದ ದಿನಗಳಲ್ಲಿ ಬರ್ತಕ್ಕಂತ ಹೆಚ್ಚಿನ ಆವಣಿ ಮಾಡತಕ್ಕಂತ ಕಾಂಡ ಕೊರಕ ಅಂತ ಏನು ಕರೀತೀವ ಈ ಕೀಟಗಳ ಬಾಧೆಯಿಂದ ಮಾವು ಬೆಳೆ ಕುಂಠಿತವಾಗುತ್ತದೆ. ಮಾವಿನ ಬೆಳೆಗೆ ಹೆಚ್ಚಿನ ಹಾನಿ ಉಂಟಾಗುತ್ತದೆ, ಮಾವು ಇಳುವರಿ ಕಡಿಮೆಯಾಗುತ್ತದೆ. ಆಮೇಲೆ ಈಗ ರೋಗಗಳ ಬಗ್ಗೆ ಏನಾದ್ರೂ ಸ್ವಲ್ಪ ಹೇಳ್ಬೋದಾ ಸರ್? ಈಗ ಇದರಲ್ಲಿ ಪ್ರಮುಖವಾಗಿ ನಾವು ಅಂತಂದ್ರೆ ಬೂದಿ ರೋಗ ಕಾಣಬಹುದು, ಜೊತೆಗೆ ಈಗ ತಾವು ಹೇಳ್ತಾ ಇದ್ರಿ ಏನಂತಂದ್ರೆ ಕಾಂಡವಂತೂ ಸೋರ್ತಕ್ಕಂತ ಒಂದು ರೋಗ ಅಂತ ಏನೋ ಹೇಳ್ತಾ ಇದ್ರಿ, ಸೊ ಇದ್ರ ಬಗ್ಗೆ ಸ್ವಲ್ಪ ಏನಾದ್ರೂ ಹೇಳ್ಬೋದಾ ಸರ್? ಬೂದಿ ರೋಗ ಸಾಮಾನ್ಯವಾಗಿ ಹೂ ಬಿಡೋ ಸಮಯದಲ್ಲೇ ಬರ್ತಕ್ಕಂಥದ್ದು. ಬೂದಿ ರೋಗ ಅಂತಂತಂದ್ರೆ ಈ ರಸ ಹೀರುವ ಕೀಟ ಏನೇ ಜಿಗಿಗಳು ಅಂತ ಹೇಳಿವೋ ಅಥವಾ ಹಿಟ್ಟು ಚಿಗಣೆ ಅಂತ ಹೇಳಿವೋ, ಈ ಹುಳುಗಳು ಸ್ರವಿಸ್ತಕ್ಕಂತ ಅಂಟು ದ್ರವ ಅಥವಾ ಸಕ್ಕರೆ ಅಂತ ಅಂಟು ದ್ರವ ಏನಿರುತ್ತೋ ಆ ದ್ರವಕ್ಕೆ ಬೂಸ್ಟ್ ಲೇಪನವಾಗುತ್ತದೆ, ಕಪ್ಪು ಬೂಸ್ಟ್. ಸೊ ಇದರಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಅಡ್ಡಿಯಾಗುತ್ತೆ. ಜೊತೆಗೆ ಮುಂದಿನ ಒಂದು ಇಳುವರಿ ಕೂಡ, ಇಳುವರಿ ಅಂತಂದ್ರೆ ಇನ್ನು ಹೆಚ್ಚಿನ ಒಂದು ಹೂ ಬಿಡೋದು ಮತ್ತೆ ಕಾಯಿ ಕಟ್ಟೋದು ಕೂಡ ಇದು ಶಕ್ತಿಹೀನವಾಗಿ ಬಿಟ್ಟು ಹೂ ಮತ್ತು ಕಾಯಿ ಕಚ್ಚೋದು ಕಡಿಮೆ ಆಗುತ್ತೆ ಅಂತ ಹೇಳಿ. ಅದೇ ಸಮಯದಲ್ಲಿ ಈ ಬೂದಿ ರೋಗ ಅನ್ನೋದು ಹೆಚ್ಚಿನದಾಗಿ ಕಂಡುಬರುತ್ತೆ. ಈ ಬೂದಿ ರೋಗ ನಿಯಂತ್ರಣಕ್ಕೆ ನಾವು ಪ್ರಪಿಕೊನಜಾಲ್ ಅಂತ ಏನ್ ಕರಿತೀವೋ ಆ ಕೀಟನಾಶಕ ಅಥವಾ ಟಿಲ್ಟ್, ಇದನ್ನ ಇನ್ನೊಂದು ಮಾದರಿ ಹೆಸರಿನಲ್ಲಿ ಟಿಲ್ಟ್ ಅಂತ ಕರಿತೀವಿ. ಇದನ್ನು ಯಾವ್ದಾದ್ರೊಂದು ಅಂತರ್ವ್ಯಾಪಿ ಕೀಟನಾಶಕ ಜೊತೆಗೆ ನಾವು ಸೇರಿಸಿ ಸಿಂಪರಣೆ ಮಾಡಿದ್ರೆ ರೋಗ ಮತ್ತು ಕೀಟಗಳೆರಡನ್ನೂ ಒಂದೇ ಸಿಂಪರಣೆಯಲ್ಲಿ ನಾವು ಹತೋಟಿ ಮಾಡ್ಕೋಬಹುದು. ಈ ಮಾವಿನ ಬಗ್ಗೆ ತಮಗೆ ಏನಾದರೂ ವಿಷಯ ಅಥವಾ ಮಾವಿನ ಬೆಳೆಯ ಬಗ್ಗೆ, ಕೀಟ ನಿರ್ವಹಣೆ ಬಗ್ಗೆ, ರೋಗಗಳ ನಿರ್ವಹಣೆ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ದೂರವಾಣಿ ಸಂಖ್ಯೆ 9008618461ಕ್ಕೆ ಸಂಪರ್ಕಿಸಿ. ರೈತ ಬಾಂಧವರೇ, ಇದು ಆಗಿತ್ತು ಡಾಕ್ಟರ್ ಬಿ ಕೆ ಶಿವಣ್ಣ ಅವರು ಪ್ರಾಧ್ಯಾಪಕರಾಗಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥವ್ರು. ಈ ಒಂದು ಮಾವಿನ ಬೆಳೆಯಲ್ಲಿ ಈಗೇನು ನಾವು ಹೂ ಕಾಣ್ತಾ ಇದ್ದೀವಿ ಎಲ್ಲಾ ಒಂದು ಪ್ರದೇಶಗಳಲ್ಲಿ, ಮಲೆನಾಡ್ ಆಗಿರ್ಬಹುದು, ಅರೆ ಮಲೆನಾಡ್ ಆಗಿರ್ಬಹುದು, ಬಯಲು ಸೀಮೆ ಆಗಿರ್ಬಹುದು, ಎಲ್ಲಾ ಒಂದು ಪ್ರದೇಶಗಳಲ್ಲಿ ಮಾವಿಗೆ ಬಾಧಿಸ್ತಕ್ಕಂಥ ಒಂದು ಕೀಟಗಳ ಬಗ್ಗೆ, ರೋಗಗಳ ಬಗ್ಗೆ ಸಂಕ್ಷಿಪ್ತವಾಗಿ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದೀರ ಸರ್. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್. ನಮಸ್ತೆ. ಇದುವರೆಗೆ ಮಾವಿನ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾ ಬಿ ಕೆ ಶಿವಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ, ವನದೇಗುಲಕ್ಕೆ ಭಕ್ತಿ ಜ್ಯೋತಿ ಬೆಳಗುವ, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತಂಗಿ ಗಿಡವ ನರಸಿ, ಕಾಡು ಬೆಳೆದರಿಲ್ಲ ಕ್ಷಾಮ ಕಾಡಿನಿಂದ, ಎಲ್ಲ ಕ್ಷೇಮ ಕಾಡು ಬೆಳೆದರಿಲ್ಲ ಕ್ಷಾಮ ಕಾಡಿನಿಂದ, ಎಲ್ಲ ಕ್ಷೇಮ ಕಾಡಿನಿಂದಲೇ ಜಗದ ಜೀವ ಕೋಟಿಯೂ, ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು, ವೃಕ್ಷದಿಂದ ನೆರಳು ಭಾಗ್ಯ ವೃಕ್ಷದಿಂದ ಮೋಡ ಮಳೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ವೃಕ್ಷ ಮುರಿದರಿಲ್ಲ ಜನಕ್ಕೆ ಸುಖದ ಬಾಳ್ವೆಯು, ಬೆಳೆವ ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ಬನ್ನಿ ಬನ್ನಿ ಬೆಳೆಸ ಬನ್ನಿ ವೃಕ್ಷ ರಾಶಿಯ, ತನ್ನಿ ತನ್ನಿ ಇಂದು ಜಗಕ್ಕೆ ವಿಶ್ವ ಶಾಂತಿಯ, ಬನ್ನಿ